ನಾವು ಈಗ ಕುರಿಯಲ್ಲಿ ಅಮೀನ್ಗಡ ಎಳಗ ಅಂತೇಳಿ ಮತ್ತು ಕುಂಕುಂಪಳ್ಳೆ ಕೆಂಗುರಿ ಅಂತೇಳಿ ಇವು ಎರಡು ತಳಿಯ ಕುರಿಗಳನ್ನ ಸಾಕಿದೀವಿ. ಇನ್ನ ಆಡಿನಲ್ಲಿ ಶಿರೋಹಿದೆ ಮತ್ತು ಲೋಕಲ್ ತಳಿಯಾಗಿರತಕ್ಕಂತ ಉಸ್ಮಾನಾಬಾದಿ, ಇವು ಎರಡು ಜಾತಿಯ ಆಡುಗಳು ನಮ್ಮಲ್ಲಿ ಇವಾಗ ಇವೆ. ಅಂದ್ರೆ ಈ ಕುರಿ ಮತ್ತು ಆಡು ನೀವೇನ್ ಸಾಕ್ತಿರಲ್ಲ, ಇದರಲ್ಲಿ ಹೆಣ್ಣಿನ ಪ್ರಮಾಣ ಅಥವಾ ಗಂಡಿನ ಪ್ರಮಾಣ ಇಷ್ಟೇ ಇರಬೇಕಂತ ಏನಾದ್ರೂ ಇದೆಯಾ, ಹೇಗೆ? ಖಂಡಿತ ಸರ್, ಇಲ್ಲಿ 20 ಕುರಿಗಳಿಗೆ ಒಂದು ಟಗರು ಅಂದ್ರೆ ಗಂಡು ಅಂತೇಳಿ ಒಂದು ರೇಷೋ ಇದೆ. ಅದಕ್ಕೆ ಅಂದ್ರೆ 20 ಕುರಿಗಳನ್ನ ಸಾಕಿದ್ರೆ ಅದಕ್ಕೂ ಒಂದು ಗಂಡು ಕುರಿಯನ್ನ ಅಂದ್ರೆ ಟಗರನ್ನ ಇಡಲೇಬೇಕು. ಆ ರೇಷೋದಲ್ಲಿ ನಾವು ಇವತ್ತು 500 ಕುರಿಗಳು ಪ್ಲಸ್ 25 ಟಗರಗಳನ್ನ ಸಾಕಾಣಿಕೆ ಮಾಡ್ತಾ ಇದೀವಿ ಸರ್. ಈ ಕುರಿ ಮತ್ತು ಆಡು ಸಾಕಾಣಿಕೆ ಒಂದು ಹಟ್ಟಿ ಅಂತ ಏನು ಮಾಡ್ತೀವಲ್ಲ, ಅದರ ರಚನೆ ಹೇಗೆ ಮಾಡ್ಕೊಂಡಿರ್ತೀರಿ? ನಾವು ಭಾಳ ಅಚ್ಚುಕಟ್ಟಾಗಿ ಮತ್ತು ಭಾಳ ಅದ್ಭುತವಾಗಿ, ನಾನು ಸುಮಾರು ಕಡೆ ಎಲ್ಲ ಹಟ್ಟಿಗಳ ಅಂತೇನು ಹೇಳಿದ್ರಿ ತಾವು, ಈಗ ಹೈಟೆಕ್ ಶೆಡ್ ಅಂತ ಮಾಡಿದ್ದೀವಿ. ಅದರ ರಚನೆಯನ್ನು ಬಹಳ ಸುಮಾರು ಕಡೆ ನೋಡಿ ನಾವೇ ಡಿಸೈನ್ ಮಾಡಿ ಅದನ್ನೊಂದು ಅದ್ಭುತವಾಗಿ ಅಂದ್ರೆ ಹಟ್ಟಿಯಲ್ಲಿ ಈಗ ಮೇಲ್ಗಡೆ ಅಟ್ಟದ ಮಾದರಿ ಒಳಗೆ ನಾವು ಇವತ್ತು ಹಟ್ಟಿಯನ್ನ ಕಟ್ಕೊಂಡಿದೀವಿ. ಅದು ಹಿಕ್ಕಿ ಮಾಡಿದ್ರೆ ಅಥವಾ ಮೂತ್ರ ವಿಸರ್ಜನೆ ಮಾಡಿದ್ರೆ ಎಲ್ಲವೂ ಕೆಳಗಡೆ ಹೋಗುವಂತದ್ದು. ಅದೇ ತರ ನಮ್ಗೆ ಲೇಬರ್ ಕೆಲಸ ಅಂದ್ರೆ ಆಳಿನ ಕೆಲಸ ಇರೋದಿಲ್ಲ. ಅದರಲ್ಲಿ ಫೀಡಿಂಗ್ ಮಾಡಲಿಕ್ಕೆ, ಮೇವು ಹಾಕ್ಲಿಕ್ಕೆ ಮುಂದೆ ನಾವು ಗ್ವಾದ್ಲಿ ಅಂತೀವಿ ಹಳ್ಳಿ ಕಡೆ, ಆ ಗ್ವಾದ್ಲಿಯಲ್ಲಿ ಒಂದು ಫೀಟ್ ಪೈಪ್ ಅನ್ನ ಅದನ್ನ ಕಟ್ ಮಾಡಿ ಎರಡು ಭಾಗ ಮಾಡಿ ಅದರಲ್ಲಿ ಮೇವು ಹಾಕುವುದಂತದನ್ನ ಕೂಡ ಮಾಡಿದ್ವಿ. ಆಮೇಲೆ ಪ್ರಥಮ ಬಾರಿಗೆ ಕುರಿ ಶೆಡ್ಡಿನಲ್ಲಿ ನಾವು ಆಟೋಮೆಟಿಕ್ ಡ್ರಿಂಕರ್ ಅಂದ್ರ ನೀರು ಕುಡಿಯಕ್ ಹೋದಾಗ ಕುರಿ ಮುಟ್ಟಿದ್ರೆ ಮಾತ್ರ ನೀರು ಬರುವಂತದ್ದು ಒಂದು ಆಟೋಮೆಟಿಕ್ ಡ್ರಿಂಕರ್ ಅನ್ನ ನಾವು ಅಳವಡಿಸಿದ್ವಿ. ಇದರಿಂದ ಸ್ವಚ್ಛತೆ ಮತ್ತು ಒಂದು ನೀರು ಕುಡ್ದದ್ದು ಇನ್ನೊಂದಕ್ಕೆ ಅಂದ್ರೆ ರೋಗ ಹರಡದಂತೆ, ಹಾಗೆ ಮತ್ತೆ ಒಂದು ಕುಡ್ದಂತ ನೀರು ಇನ್ನೊಂದು ಕುಡಿತಿರೋದಿಲ್ಲ, ಆ ತರ ಏನೂ ಆಗದಾಗೆ, ತೊಂದರೆ ಆಗದಾಗೆ ಮತ್ತು ನೀರಿನ ದುರ್ಬಳಕೆ ಆಗದಾಗೆ, ಯಾವ್ದನ್ನು ವೇಸ್ಟ್ ಆಗದಾಗ ಅದನ್ನ ಕಾಪಾಡ್ಕೊಂಡು ಬರ್ತಾ ಇದ್ದೀರಿ. ಹೌದೌದು. ಈಗ ನೀವು ಅತ್ಯಾಧುನಿಕ ಕುರಿ ಆಡು ಸಾಕಾಣಿಕೆಯನ್ನ ಮಾಡಿದಿರಿ ಅಂತ ಈಗ ನಮ್ಗೆ ಗೊತ್ತಾಯ್ತು. ಇದು ಯಾರಿಂದ ತಮಗೆ ಪ್ರೇರಣೆ ಸಿಕ್ತು, ಹೇಗ್ ಮಾಡಿದ್ರಿ? ಏನು ಕೊರೋನಾ ಸಂದರ್ಭದಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದಾಗ ಎಲ್ಲ ಕಡೆ ತಮಗೆಲ್ಲ ಗೊತ್ತಿರುವಂಗೆ ಲಾಕ್ಡೌನ್ ಸೀಲ್ಡೌನ್ ಅಂತೇಳಿ ಎಲ್ಲೂ ಒಬ್ಬರಿಗೊಬ್ಬರಿಗೆ ಭೇಟಿ ಆಗುವಂಗಿಲ್ಲ. ಆ ಪರಿಸ್ಥಿತಿಯಲ್ಲಿ ನಾವು ಅವತ್ತು ಮನೆಯಲ್ಲೇ ಕುಂತು ಏನ್ ಮಾಡ್ಬೇಕು, ಹೊಸದಾಗಿ ಏನೋ ಮಾಡ್ಬೇಕು ವಿಚಾರಗಳು ಏನು ಉಳಿದಿದ್ದಾಗ, ಇಲ್ಲ ನಾವು ಕುರಿ ಸಾಕಾಣಿಕೆ ಮಾಡ್ಬೇಕು, ಮಾಡಿದ್ರೆ ನಮ್ಮ ರೈತಕ್ಕೆ ಅದು ಒಂದು ಉಪಕಸುಬು ಮತ್ತು ಲಾಭದಾಯಕ ಆಗೈತಿ ಅಂತೇಳಿ ಕೆಲವೊಂದಿಷ್ಟು ಕುರಿಗಾಯಿಗಳ ಸಲಹೆಯನ್ನು ಪಡ್ಕೊಂಡು ಹ್ಯಾಕ್ ಸಾಕಾಣಿಕೆ ಮಾಡ್ಬೇಕು ಅಂತ ಅವಂದು ಅವತ್ತು ನಾವು ಒಂದು 10 ಕುರಿಗಳನ್ನ ಟಗರ್ ಮರಿಗಳನ್ನ ತಂದು ಅವತ್ತಿನ ದಿವಸ ನಾವು ಕುರಿ ಸಾಕಾಣಿಕೆಯನ್ನ ಶುರು ಮಾಡಿದ್ವಿ. ಆವಾಗ ನಮ್ಮ ಊರಲ್ಲಿ ನಾವು ಎಲ್ಲ ರೈತರೆಲ್ಲರೂ ಸೇರಿಕೊಂಡು ನಾವು ಕೃಷಿ ಸಮೃದ್ಧಿ ರೈತ ಉತ್ಪಾದಕರ ಕಂಪನಿ ಅಂತೇಳಿ ಒಂದು ಕಂಪನಿಯನ್ನ ನಾವು ಅವತ್ತು ಎಲ್ಲ ರೈತರು ಕೂಡಿ ಶುರು ಮಾಡಿಕೊಂಡಿದ್ವಿ. ಆ ಕೊರೋನಾ ಸಂದರ್ಭದಲ್ಲೇ ಕೊರೋನಾದ್ದೇನು ಬಿಡುವಾಯ್ತು ಅಂದ್ರೆ ಹೋಗ್ಬೋದು ಅಡ್ಡಾಡ್ಬೋದು ಅಂತೇಳಿ ಏನಾವತ್ತಾಯ್ತು, ಆ ಸಂದರ್ಭದಲ್ಲಿ ನಮ್ಗೆ ಸ್ಕೋಪ್ NGOದಿಂದ ಬಂಡೇರಾವ್ ಪಟವಾರಿ ಅಂತೇಳಿ ನಮ್ಮ FPOಕ್ಕೆ ಅವರು ಬಂದಿದ್ರು. ಅವತ್ತಿನ ದಿವಸ ಇಲ್ಲ ನೀವೇನೋ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀರಿ, ನೀವು ಇದನ್ನ ದೊಡ್ಡ ಪ್ರಮಾಣದಾಗ ಮಾಡಬಹುದಲ್ಲ, ದೊಡ್ಡ ಪ್ರಮಾಣದಾಗ ಮಾಡೋದ್ರಿಂದ ನಿಮ್ಗೆ ಸರ್ಕಾರದ ಸವಲತ್ತುಗಳು ಸಿಗ್ತಾವು ಅಂತ ಆ ರೀತಿ ನಮ್ಮಲ್ಲಿ ಪ್ರೇರಣೆಯನ್ನ ಮಾಡಿದ್ರು. ಅದು ಮುಖ್ಯವಾಗಿ ನಮ್ಮ ಕೃಷಿ ಸಮೃದ್ಧಿ ರೈತ ಉತ್ಪಾದಕರ ಕಂಪನಿ ಮತ್ತು ಸ್ಕೋಪ್ NGOದ ಬಂಡೇರಾವ್ ಪಟವಾರಿ ಸರ್, ಇವರಿಬ್ರು ಕೂಡ ಇದಕ್ಕೆ ಪ್ರೇರಣೆ ಅಂತೇಳಿ ಹೇಳ್ಬೋದು ಸರ್. ಅಲ್ಲ, ಈಗ ಕುರಿ ಸಾಕಾಣಿಕೆ ಮತ್ತು ಆಡು ಸಾಕಾಣಿಕೆ ಮಾಡಿದಿರಲ್ಲ, ಅಂದ್ರೆ ಈಗ ಸರ್ಕಾರದಿಂದ ಏನಾದರೂ ಸಬ್ಸಿಡಿ ಏನಾದರೂ ಕೊಟ್ಟಿದ್ದಾರಾ ಅಥವಾ ಯಾವ ತರ? ಖಂಡಿತ ಸರ್, ಇದು ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್ ಅಂತೇಳಿ ಅಂದ್ರೆ ಈಗ ಭಾರತ ಸರ್ಕಾರದ ಒಂದು ದೊಡ್ಡ ಯೋಜನೆ. ಇದರಲ್ಲಿ ಹೈನುಗಾರಿಕೆ ಮಾಡಬಹುದು, ಕುರಿ ಸಾಕಾಣಿಕೆ ಮಾಡಬಹುದು, ಕೋಳಿ ಸಾಕಾಣಿಕೆ ಮಾಡಬಹುದು, ಮೀನು ಸಾಕಾಣಿಕೆ ಮಾಡಬಹುದು, ಹಂದಿ ಸಾಕಾಣಿಕೆ ಕೂಡ ಮಾಡಬಹುದು. 50% ಅಂದ್ರೆ 50% ಸರ್ಕಾರದಿಂದ ನಮಗ ಸಬ್ಸಿಡಿಯನ್ನ ಸಹಾಯಧನವನ್ನ ಇಲ್ಲಿ ಪ್ರತಿಯೊಂದು ಸ್ಕೀಮ್ಗೂ ಕೊಡ್ತಾ ಹೋಗ್ತಾರೆ. ಅದಕ್ಕೆ ನಾವು ಅವತ್ತಿನ ದಿವಸ ನಾವು ಕುರಿದು ಮಾಡ್ತಾ ಇದ್ವಿ. ನಂತರ ದಿನಗಳಲ್ಲಿ ನಮಗೆ ಈ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಬಗ್ಗೆ ಗೊತ್ತಾದ ನಂತರ ನಾವೇನು ಲೈಫ್ ಸ್ಟಾಕ್ ಅದನ್ನ ಅಪ್ಲಿಕೇಶನ್ ಹಾಕಿದೀವಲ್ಲ ಸರ್, ನಮ್ದು 1 ಕೋಟಿ ಪ್ರಾಜೆಕ್ಟ್. ಅವತ್ತಿನ ದಿವಸ ನಾವು 1 ಕೋಟಿ ಪ್ರಾಜೆಕ್ಟ್ ಅಂದ್ರೆ 500+25 500 ಕುರಿ ಹೆಣ್ಣು ಕುರಿ ಒಂದು 25 ಟಗರ್ಗಳನ್ನ ಸಾಕಿದ್ರೆ 1 ಕೋಟಿ ಪ್ರಾಜೆಕ್ಟ್. ಅದಕ್ಕೆಲ್ಲ ಶೆಡ್ ಮಾಡಬೇಕು, ಆಮೇಲೆ ಲೇಬರ್ ಶೆಡ್ ಅಂತ ಅಂದ್ರೆ ಆಳುಗಳು ಇರಲಿಕ್ಕೆ ಆ ಪ್ರಾಜೆಕ್ಟ್ನಲ್ಲಿ ಇರೋದಿದೆಲ್ಲ, ಆಳುಗಳು ಇರಲಿಕ್ಕೆ ಶೆಡ್ ಮಾಡಬೇಕು. ನಂತರ ಒಣ ಮೇವನ್ನ ಶೇಖರಣೆ ಮಾಡಿ ಇಟ್ಕೊಳ್ಳಿಕ್ಕೆ ಶೆಡ್ ಅನ್ನು ಮಾಡ್ಕೋದಿರ್ಬೋದು, ಚಾಪ್ ಕಟ್ಟರ್ ತಗೋದಿರ್ಬೋದು, ಶೈಲೇಜ್ ಮಷಿನ್ ಇರ್ಬೋದು. ಅದರ ಜೊತೆಗೆ ಈಗೇನು 500+25 ಅದರದ್ದೇ ಆದ ಒಂದು ಚೌಕಟ್ಟಿದೆ. ಅದರಲ್ಲಿ ಅಂದ್ರೆ ಒಂದು ಕುರಿ ನಿಲ್ಲಕ್ಕೆ 10 square feet 10 ಚದರಡಿ ಜಾಗದಲ್ಲಿ ಒಂದು ಕುರಿ ನಿಲ್ಲಲಿಕ್ಕೆ ಅದು ಒಂದು ಪ್ರಾಜೆಕ್ಟ್ನಲ್ಲಿ ಇರುವಂತದ್ದು ಇದೆ. ಆ ಪ್ರಾಜೆಕ್ಟ್ ಪ್ರಕಾರ ನಾವು ಎಲ್ಲವನ್ನು ಕಟ್ಟಿಕೊಂಡಾಗ ಮಾತ್ರ

ಅಪ್ಪಾ.